ಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೋಮರಪೇಟೆ ತಾಲೂಕು ಗುಡ್ಡೆ ಹೊಸೂರು ಹತ್ತಿರ ಇರುವ ಚಿಕ್ಕಬಟ್ಟಗೇರಿ ಗ್ರಾಮದ ಎಸ್ ವೆಂಕಟೇಶ್ ಅವರ ಜೊತೆಗೆ ಮಾತನಾಡ್ತಿದ್ವಿ. ಶ್ರೋತೃಗಳೇ, ಸಣ್ಣ ಹಿಡುವಳಿ, ಬೇರೆ ಉದ್ಯೋಗನೂ ಇದೆ, ಆದರೆ ಕೃಷಿಯಲ್ಲಿ ಆಸಕ್ತಿ ಇದೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಒಟ್ಟು ನಿಮ್ದು ಹಿಡುವಳಿ? ನಮ್ದಿರೋದು 1.2 acres ಸರ್. ಹಾ ಹಾ, ಏನೇನು ಬೆಳೆ ಮಾಡಿದ್ರಿ ಹೇಳಿ. ಅದರಲ್ಲಿ ರೋಬಸ್ಟಾ ಪ್ಲಾಂಟ್ ಮಾಡಿದ್ವಿ, ಅರೇಬಿಕಾವು ಮಾಡಿದ್ವಿ, ಸ್ವಲ್ಪ ಅಡಕೆ ನೆಟ್ಟಿದ್ವಿ, ಮಣ್ಣು ಗಿಡಗಳು ಸುಮಾರು ನೆಟ್ಟಿದ್ವಿ. ಹೆಸರು ಹೇಳಬೇಕಂದ್ರೆ ಮಲೇಷಿಯನ್ ಆಪಲ್ ಒಂದು ಗಿಡ ಇದೆ, ಬಟರ್ ಫ್ರೂಟ್ 3 ಗಿಡ ಇದೆ, ಸಪೋಟ 3 ಇದೆ, ನಿಂಬೆ ಹಣ್ಣು ಪ್ಲಾಂಟ್ 4 ಇದೆ, ಬನಾನ ಒಂದು 50 ಇದೆ, ಕಿತ್ತಳೆ ಹಣ್ಣು 2 ಪ್ಲಾಂಟ್ಸ್ ಇದೆ, ಮ್ಯಾಂಗೋ 4 ಇದೆ, ಚಕ್ಕೆ ಅದು ಒಂದು ಪ್ಲಾಂಟ್ ಇದೆ. ಆಮೇಲೆ ನ್ಯಾಚುರಲ್ ಆಗಿ ಗಾಂಧಾರಿ ಮಿರ್ಚಿ ತೋಟದಲ್ಲಿ ಬೆಳೀತಾ ಇದೆ. ಆಮೇಲೆ ಪೆಪ್ಪರ್ ನೆಟ್ಟಿದೀವಿ, ಪ್ಯಾಷನ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ ಇದೆ. ಇಷ್ಟು ಫ್ರೂಟ್ ಪ್ಲಾಂಟ್ಸ್ ನೆಟ್ಟಿದೀವಿ ನಾವು. ಮನೆ ಬಳಕೆಗೆ ಆಗಿ ಮತ್ತೆ ಬೇರೆಯವರಿಗೆ ಕೊಡ್ಲಿಕ್ಕೆ ಆಗ್ತದಲ್ವಾ? ಇದರಲ್ಲಿ ಯಾವುದು ನಾನು ಸೇಲ್ ಮಾಡ್ತಾ ಇಲ್ಲ. ನಮ್ಮ ಫ್ರೆಂಡ್ಸ್ ಗಳಿಗೆ, ನಮ್ಮ ಆಫೀಸ್ ಕೆಲಸ ಮಾಡಿದ್ರೆ ಸ್ಟಾಫ್ ಗಳಿಗೆ, ಅವ್ರಿಗೆಲ್ಲ ಲಂಚ್ ಟೈಮ್ ನಲ್ಲಿ ಇಲ್ಲಂದ್ರೆ ಒಂದು ಫ್ರೀ ಟೈಮ್ ಇದ್ರೆ ಅವ್ರಿಗೆಲ್ಲ ಜ್ಯೂಸ್ ಮಾಡಿ ಕೊಡಕ್ಕೆ ಎಲ್ಲಾದ್ರೂ ನಾನು ಇಶ್ಯೂ ಮಾಡಿಕೊಡ್ತೀವಿ. ಯಾವ್ದು ನಾನು ಸೇಲ್ ಮಾಡಲ್ಲ, ಯಾಕಂದ್ರೆ ಇದು ಒಂದು ಆರ್ಗಾನಿಕ್ ನಲ್ಲಿ ಬರ್ತದೆ. ಯಾವ್ದು ರಸಾಯನ ಗೊಬ್ಬರನು ಈ ಗಿಡಗಳಿಗೆ ಹಾಕೋದಿಲ್ಲ. ದನಿನ ಗೊಬ್ಬರ ಮಾತ್ರ ವರ್ಷಕ್ಕೆ ಒಂದು 2 ಟ್ರಕ್ ತಗೊಂಡ್ ಬಂದು ಎಲ್ಲಾ ಪ್ಲಾಂಟ್ಸ್ ದನಿನ ಗೊಬ್ಬರ ಹಾಕ್ತೀವಿ. ಕಾಫಿಗೂ ರಾಸಾಯನ ಗೊಬ್ಬರ ಹಾಕೋದಿಲ್ವಾ? ಇಲ್ಲ ಸರ್, ಕಾಫಿಗೂ ಹಾಕೋದಿಲ್ಲ, ಯಾವ್ದಕ್ಕೂ ರಸಾಯನ ಗೊಬ್ಬರ ನಾನು ಹಾಕೋದಿಲ್ಲ. ಜಾಗ ತಕೊಂಡು ಒಂದು 15 ವರ್ಷ ಆಗುತ್ತೆ, ಯಾವ್ದು ಕಾರಣಕ್ಕೊಂದು ರಸಾಯನ ಗೊಬ್ಬರ ಯೂಸ್ ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ಟಾರ್ ಫ್ರೂಟ್ ಸಿಕ್ಕುತ್ತೆ, ಸ್ಟಾರ್ ಫ್ರೂಟ್ ನಲ್ಲಿ ಉಪ್ಪಿನಕಾಯಿ ಮಾಡಬಹುದು, ಜ್ಯೂಸ್ ಮಾಡಿ ಕುಡಿಬಹುದು. ಹೈ ವಿಟಮಿನ್ ಸಿ ಕಂಟೆಂಟ್, ಈ ಇಮ್ಯುನಿಟಿ ಡೆವಲಪ್ಮೆಂಟ್ ಮಾಡಕ್ಕೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಪ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡಿ ಎಲ್ಲಾರ್ಗು ನಾನು ಫ್ರೀಯಾಗಿ ಕೊಟ್ಬಿಡ್ತೀವಿ. ಅದ್ರಲ್ಲೂ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇದೆ. ಹೌದು. ಈ ಪೆಪ್ಪರ್, ಸಿನಮನ್, ಮೆಣಸು ಇದೆಲ್ಲ ನಾವು ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಈಗ ಸಾರು ಮಾಡಕ್ಕೆ ಮಸಾಲಾ ಪುಡಿ ಬೇಕಂದ್ರೆ ನಾನು ಹೊರಗಡೆ ಮಸಾಲಾ ಪುಡಿ ತಕೊಳ್ಳೋದೇ ಇಲ್ಲ. ಈ ಮೆಣಸು, ಗಾಂಧಾರಿ ಮೆಣಸು ಮಿಕ್ಸ್ ಮಾಡಿ ಮಸಾಲಾ ಪುಡಿ ಮಾಡ್ಕೊಳ್ತೇವೆ. ಅದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಸಾಧಾರಣವಾಗಿ ನಾವು ಗ್ರೀನ್ ಚಿಲ್ಲಿ ಇಲ್ಲಂದ್ರೆ ರೆಡ್ ಚಿಲ್ಲಿ ಹೊರಗಡೆ ತಕೊಂಡು ಬಂದು ಮಸಾಲಾ ಮಾಡಿದ್ರೆ ಅಲ್ಸರ್ ಬರುತ್ತೆ, ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಗಾಂಧಾರಿ ಮೆಣಸು ಆಗಿದ್ರೆ ಅಲ್ಸರೇ ಬರಲ್ಲ, ಒಳ್ಳೆ ಡೈಜೆಷನ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಈ ಮ್ಯಾಂಗೋವು ಒಂದು 4 ವೆರೈಟಿ ಉಂಟು. ಬಟ್ ಇದು ನಮ್ದು ಕೂರ್ಗ್ ಕ್ಲೈಮೇಟ್ ಮ್ಯಾಂಗೋ ಒಂದೇ ಒಂದು ಮಲ್ಲಿಕಾಯಿ ವೆರೈಟಿ ಮಾತ್ರ ಹಣ್ಣು ಆಗುತ್ತೆ, ತಿನ್ನಬಹುದು. ಬ್ಯಾಲೆನ್ಸ್ ಎಲ್ಲಾ ವೆರೈಟಿ ಉಪ್ಪಿನಕಾಯಿ ಮಾಡ್ಕೊಳ್ತೀವಿ. ಉಪ್ಪಿನಕಾಯಿ ಮತ್ತೆ ಚಟ್ನಿ, ಪಲ್ಯ, ಸಾರು ಎಲ್ಲ ಅದ್ ಏನೇನು ಮಾಡಬೇಕು ಮಾಡಿ ಎಲ್ಲಾರ್ಗೂ ನನ್ನ ಫ್ರೆಂಡ್ಸ್ ಗಳಿಗೆ, ನಮ್ಮ ರಿಲೇಷನ್ಸ್ ಬರ್ತಾರೆ, ಅವರು ಬರ್ತಾರೆ, ಗೆಸ್ಟ್ ಬರ್ತಾರೆ, ಅವ್ರಿಗೆಲ್ಲ ಸೀಸನ್ ಬಂದ್ರೆ ಅವ್ರಿಗೆಲ್ಲ ಕುಯ್ದು ಕೊಟ್ಬಿಡ್ತೀವಿ. ಮಾರಾಟ ಮಾಡೋದಕ್ಕಿಂತ ಹಂಗೆ ಕೊಟ್ಟು ಸಂತೋಷ ಪಡೋದೆ ಕೆಲವೊಂದ್ಸಾರಿ ಬಹಳ ಖುಷಿ ಕೊಡುತ್ತಲ್ವಾ? ಹೌದು ಹೌದು, ಎಲ್ಲ ಯಾಕಂದ್ರೆ ಫುಲ್ ಆರ್ಗಾನಿಕ್ ಅಲ್ವಾ ಸರ್. ಅವ್ರಿಗೆಲ್ಲ ತಕೊಂಡು ಹೋಗಿ ಮಾಡಕ್ಕೆ ಹೇಳ್ತಾರೆ, ನಾನು ಉಪ್ಪಿನಕಾಯಿ ಮಾಡಿದೀನಿ, ಜ್ಯೂಸ್ ಮಾಡಿದೀನಿ, ಒಳ್ಳೆ ಟೇಸ್ಟ್ ಇದೆ, ಅಂಗಡಿಯಿಂದ ತಕೊಂಡು ಬಂದು ಮಾಡಿದ್ರು ಇದಕ್ಕೂ ಬಹಳ ವ್ಯತ್ಯಾಸ ಉಂಟು, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬನಾನವು ನಾವು ಸೇಲ್ ಮಾಡಲ್ಲ, ಬನಾನವು ಎಲ್ಲಾರ್ಗೂ ಫ್ರೀಯಾಗಿ ಕೊಟ್ಬಿಡ್ತೀವಿ. ಬನಾನ ಅಂದ್ರೆ ಅದ್ರ ಬಾಳ ಹೂ ಪಲ್ಯ ಮಾಡ್ತೀವಿ, ಬಾಳ ದಿಂಡು ತಕೊಂಡು ಅದ್ರ ಪಲ್ಯ ಮಾಡ್ತೀವಿ, ಎಲ್ಲ ನಾವು ಸ್ವಂತ ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಎಲ್ಲ ಬಾಳೆಯಲ್ಲಿ ಎಷ್ಟು ತರನಾದ ಗಿಡಗಳನ್ನ ಹಾಕೊಂಡಿದ್ರಿ? 50 ಪ್ಲಾಂಟ್ ಹಾಕಿದೀವಿ. ಬೂದಿ ಬಾಳೆ ಹಾಕಿದೀವಿ, ರೋಬಸ್ಟಾ ಬಾಳೆ ಹಾಕಿದೀವಿ, ಆಮೇಲೆ ಏಲಕ್ಕಿ ಬಾಳೆ ಉಂಟು, ಆಮೇಲೆ ಮೌಂಟೇನ್ ಬನಾನಾ ಒಂದು ಹೆಲ್ತ್, ಇದು ಪಳನಿ ಕೊಡೈಕಾನಲ್ ಹಿಲ್ಸ್ ನಲ್ಲಿ ಈ ಬಾಳೆ ಬೆಳೆಯುತ್ತೆ, ಅದು ಒಂದು ಟೇಸ್ಟ್ ವ್ಯತ್ಯಾಸ ಇರುತ್ತೆ. ಅದು ಶುಗರ್ ಕಂಪ್ಲೇಂಟ್ ಇದ್ರೂ ಆ ಹಣ್ಣು ತಿನ್ನಬಹುದು, ಏನೂ ಆಗಲ್ಲ. ಬಟರ್ ಫ್ರೂಟ್ ಹಾಕಿದ್ರೆ ಬಟರ್ ಫ್ರೂಟ್ ನಾವೇ ಮನೆಗೆ ಯೂಸ್ ಮಾಡ್ಕೊಳ್ತೀವಿ, ಜಾಸ್ತಿ ಬಂದ್ರೆ ಫ್ರೆಂಡ್ಸ್ ಅಲ್ಲಿ ಕೊಟ್ಬಿಡ್ತೀವಿ. ಹೇಗೆ ಬಳಕೆ ಮಾಡ್ಕೊಳ್ತಿರ್ತಾವ? ಎವ್ರಿ ಸಂಡೇ ಸರ್ ಐ ಸ್ಪೆಂಡ್ ಎಲ್ಲ ಗಿಡ ನೋಡ್ಕೊಳಕ್ಕೆ ನಾನು ಸ್ವಲ್ಪ ಮೆಟ್ ಮಾಡ್ತೀನಿ. ಸ್ವಲ್ಪ ಜನ ಬೇಕಾದ್ರೆ ಕಾಫಿ ಕಬಾತ್ ಮಾಡಕ್ಕೆ, ಹಣ್ಣು ಬೀಯಕ್ಕೆ, ಸ್ವಲ್ಪ ಒಂದು ಕಚ್ರ ಹೋದ್ರೆ ಕಚ್ರ ಹೊಡಿಯಕ್ಕೆ ಜನ ತಕೊಳ್ತೀವಿ ಅಷ್ಟೇ, ಅದ್ ಬಿಟ್ರೆ ಯಾವ್ದು ಇಲ್ಲ. ಈ ಬಟರ್ ಫ್ರೂಟ್ ಅನ್ನ ಹೇಗೆ ಉಪಯೋಗಿಸ್ಕೊಳ್ತದ್ರಿ? ಫ್ರೂಟ್ ಆದ ಮೇಲೆ ಚಪಾತಿ ಜೊತೆಯಲ್ಲಿ ಮಿಕ್ಸ್ ಮಾಡಿ ಚಪಾತಿ ಮಾಡಬಹುದು, ಆಮೇಲೆ ಗ್ರೀನ್ ಸಲಾಡ್ ಮಾಡಬಹುದು, ಹಸಿ ತಿನ್ನಬಹುದು, ಪ್ಲಸ್ ಫ್ರೂಟ್ ತಿನ್ನಬಹುದು, ಜ್ಯೂಸ್ ಮಾಡ್ಕೋಬಹುದು. ಫ್ರೂಟ್ ಆಗಿದ್ರೆ ಜ್ಯೂಸ್ ಮಾಡಿ ಕುಡಿಬಹುದು, ಇಲ್ಲಾಂದ್ರೆ ಕ್ರೀಮ್ ಸ್ವಲ್ಪ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಶುಗರ್ ಹಾಕಿ ತಿನ್ನಬಹುದು. ನಾವು ಶುಗರ್ ಯೂಸ್ ಮಾಡಲ್ಲ, ಬೆಲ್ಲ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಮನೆಯಲ್ಲಿ ಶುಗರ್ ಅಂದ್ರೆ ಇದು ಯಾವ್ದು ಯೂಸ್ ಮಾಡಲ್ಲ, ಕಂಪ್ಲೀಟ್ ಜಾಗರಿ ಪರ್ಚೇಸ್ ಮಾಡ್ಕೊಳ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಜೈವಿಕ ಕೃಷಿ, ಸಾವಯವ ಕೃಷಿ ಬಗ್ಗೆ ಇಷ್ಟೊಂದು ಒಲವಿಟ್ಕೊಂಡು ಕೆಲಸ ಮಾಡ್ತಿದ್ರಿ, ಏನು ಇದರ ಉದ್ದೇಶ, ಏನು ಪ್ರಾಮುಖ್ಯತೆ ಅಂತ ಹೇಳ್ತೀರಿ? ಪೂರ್ವಿಕವಾಗಿ ನಾವೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ, ಅಗ್ರಿಕಲ್ಚರ್ ಫ್ಯಾಮಿಲಿ ಹುಟ್ಟಿ ಬೆಳೆದು ತನಕ ಬಂದಿದೀವಿ. ನಮ್ ತಂದೆ ನಾವೆಲ್ಲ ಕೃಷಿ ಮಾಡಿದ್ರೆ ಯಾವ್ದು ರಸಾಯನ ಗೊಬ್ಬರ ನಮಗೆ ಹಾಕಲ್ಲ. ಆವಾಗಲೇ ಒಂದು ಭತ್ತ ಬೆಳೆದ್ರೆ 60 ಬ್ಯಾಗ್ ಸಿಕ್ಕುತ್ತೆ. We got a first award for highest sugar cane produce. Velur Cooperative Society milk kodta idivi. We got the highest award. Avaga yavudu rasayana gobra use martane illa. Batta beliyuvaga flow madidra mele ee green manure takkondu munda cut maadi aakbottu ondu vara 10 divasa bittu mele batta nettvi adu mugisbottu sugar cane nettvi andale. Olle belu 2 3 varshakke yenu problem e illa. ಒಳ್ಳೆ ಬೆಳೆಸಲು ಸಿಕ್ಕುತ್ತೆ, ಯಾವ್ದು ಪ್ರಾಬ್ಲಮ್ ಇಲ್ಲ. ಈಗ 1 ಎಕರೆ 20 ಗುಂಟೆ, 1 ಕಾಲು ಎಕರೆ. 1 ಕಾಲು ಎಕರೆ ಕಾಫಿನಲ್ಲಿ ಒಂದು ವರ್ಷಕ್ಕೆ 6-8 ಬ್ಯಾಗ್ಸ್ ರೋಬಸ್ಟಾ ಸಿಕ್ಕುತ್ತೆ, 3-4 ಬ್ಯಾಗ್ಸ್ ಅರೇಬಿಕಾ ಸಿಕ್ಕುತ್ತೆ. ದಟ್ಸ್ ಗುಡ್ ರೇಟ್. ನಾನು ಸಪರೇಟ್ ಆಗಿ ಹೇಳಿದ ಆರ್ಗಾನಿಕ್ ಕಾಫಿ ಇದು ನಾನು ನಮ್ಗೆ ಒಳ್ಳೆ ರೇಟ್ ಕೊಡ್ತಾರೆ, ಸಪರೇಟ್ ಆಗಿ ತಕೊಳ್ತಾರೆ ಕಾಫಿನ ಮಾತ್ರ. ಹೌದ್ರಾ? ಕೆಲವೊಬ್ರು ರಾಸಾಯನಿಕವನ್ನ ಹಾಕಿ ಎಕರೆಗೆ 20-40 ಚೀಲ ತನಕ ತಗೊಳ್ಳೋದಿದೆ ಸರ್. ಅದು ತಕ್ಕಳ್ಬಹುದು, ಮತ್ತೆ ಏನಾಗುತ್ತೆ ಅಂದ್ರೆ ಆಯಿಲ್ ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ, ಅದ್ರ ಕೀಸಿ ಜಾಸ್ತಿ ಆಗ್ಬಿಡುತ್ತೆ, ಪಿ ಎಚ್ ಕಡಿಮೆ ಆಗುತ್ತೆ. ಎವ್ರಿ ಇಯರ್ ಪಿ ಎಚ್ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಎಷ್ಟು ರಸಾಯನ ಗೊಬ್ಬರ ಹಾಕಿದ್ರು ಅದಕ್ಕೆ ಪ್ರಯೋಜನವೇ ಇಲ್ಲ. ಆರ್ಗಾನಿಕ್ ಮ್ಯಾಟರ್ ಆಯಿಲ್ ಇರಬೇಕು. ಬಟ್ ಆರ್ಗಾನಿಕ್ ಮ್ಯಾಟರ್ ಡೆವಲಪ್ಮೆಂಟ್ ಮಾಡಕ್ಕೆ ಯಾವ್ದು ಅವರು ಐಡಿಯಾವೂ ಮಾಡಲ್ಲ, ರೆನೋವೇಷನ್ ಟ್ರಂಚಸ್ ಮಾಡಲ್ಲ, ಬರಿಯಲ್ ಪ್ರೂನಿಂಗ್ ಮಾಡಲ್ಲ, ಯಾಕಂದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ, ಎಲ್ಲ ಬಿಟ್ಬಿಟ್ಟು ಬೇರೆ ಗೊಬ್ಬರಿಗೆ ಹೋಗ್ಬಿಡ್ತಾರೆ. ಬಟ್ ಹೈಯೆಸ್ಟ್ ಯೀಲ್ಡ್ ಬೇಕು ಅಂದ್ರೆ ನಾವು ಒಂದು ಇಂಟಿಗ್ರೇಟೆಡ್ ಮೆನ್ಯೂರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಸ್ವಲ್ಪ ಫರ್ಟಿಲೈಸರ್ ಹಾಕ್ಬೇಕು. ಬಟ್ ಆರ್ಗಾನಿಕ್ ಮ್ಯಾಟರ್ ಸಾಯಿಲ್ ಕಂಡೀಷನ್ಸ್ ಜಾಸ್ತಿ ಮಾಡಿಕೊಂಡಿದ್ರೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಒಳ್ಳೆ ಕ್ರಾಪ್ ಬರುತ್ತೆ. ಕ್ರಾಪ್ ಅಲ್ಲ, ಅರೇಬಿಕಾ ಮತ್ತು ರೋಬಸ್ಟವನ್ನ ಯಾವ ಬೆಲೆಗೆ ಮಾರಾಟ ಮಾಡ್ತೀರಿ? ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗೋ ಬೆಲೆಗಿಂತ ಎಷ್ಟು ಹೆಚ್ಚು ಸಿಗುತ್ತೆ? ಈಗ ಸಾಧಾರಣವಾಗಿ ರೋಬಸ್ಟಾ ಲಾಸ್ಟ್ 2-3 ಇಯರ್ಸ್ ನೋಡಿದ್ರೆ 3000 ರುಪೀಸ್ ಪರ್ ಬ್ಯಾಗ್ ಹೋಗುತ್ತೆ. ನಾನು 4500 4800 ಕೊಡ್ತೀನಿ. ಓಹೋ, ಎಲ್ಲಿ ಕೊಡ್ತೀರಿ? ಇಲ್ಲಿ ಲೋಕಲ್ ತಕೊಳ್ತಾರೆ, ನಮ್ ಫ್ರೆಂಡ್ಸ್ ಇಲ್ಲಿದ್ದಾರೆ ಇಲ್ಲಿ ಕೆಲಿ, ಅವ್ರ ಹತ್ರಗಳ ಸಪರೇಟ್ ಪ್ರಾಸೆಸ್ ಅವ್ರು ಸೇಲ್ ಮಾಡಕ್ಕೆ ತಗೊಂಡೋಗ್ಬಿಡ್ತಾರೆ. ಓಹೋ, ಸಿಪಿಎಸ್ ಸ್ಪೋರ್ಟ್ಸ್ ಅವ್ರ ಕಂಪನಿ ಹೊಂದಿದೆ, ಅವರು ಸಪರೇಟ್ ಆಗಿ ತಗೊಂಡು ಅದ ಪ್ರಾಸೆಸ್ ಮಾಡಿ ಲೋಕಲ್ ರೋಸ್ಟರ್ಸ್ ಸೇಲ್ ಮಾಡಿಬಿಡ್ತಾರೆ. ಹೌದಾ? ಹೌದು ಸರ್. ಆಮೇಲೆ ಅರೇಬಿಕ್ ಹಣ್ಣು ನಾನು ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ, ಚೆರಿಯೇ ಮಾಡ್ತೀನಿ. ನನಗೊಂದು 3-4 ಬ್ಯಾಗ್ ಸಿಕ್ಕುತ್ತೆ, ಅದು ಅದೇ ತರ ಸಾಧಾರಣವಾಗಿ 4500 ರುಪೀಸ್ ಸಿಕ್ಕುತ್ತೆ ಒಂದು ಬ್ಯಾಗ್. ನನಗಂದ್ರೆ 5500 ಕೊಡ್ತಾರೆ. ಕಾಳು ಮೆಣಸು ಎಷ್ಟು ಬಳ್ಳಿಗಳಿದಾವೆ? 2 ವರ್ಷ ಮಳೆ ಬಂದು ಸ್ವಲ್ಪ ಹಾಲಾಯ್ತು, ಅದು ಇರೋದು 10 ಮೆಣಸಿದೆ. ಅದು ಅಷ್ಟು ಏನು ಬೆಳೆದ್ರೆ ನಾವು ಮನೆ ಯೂಸ್ ಮಾಡಿ ಮನೆಗೆ ಫ್ರೆಂಡ್ಸ್ ರಿಲೇಷನ್ಸ್ ಯೂಸ್ ಮಾಡ್ಕೊಳ್ತೀವಿ. ಬಟ್ 4 ವರ್ಷಕ್ಕೆ ಮುಂಚೆ ನನಗೆ ಒಂದು 70-80 ಕಿಲೋ ಸಿಕ್ಕುತ್ತೆ. ಹೌದಾ? ಹೌದು. ಅದಕ್ಕೂ ಬೆಲೆ ಹೆಚ್ಚಿಗೆ ಸಿಕ್ತಿತ್ತ? ಅದಕ್ಕೂ ಬೆಲೆ ಸಿಕ್ಕಿತ್ತು, ಅದಕ್ಕೂ ಬೆಲೆ ಸಿಕ್ಕ. ನಾನು ಆವಾಗ ಸೇಲ್ ಮಾಡಲ 600 ರೂಪಾಯಿ 700 ರೂಪಾಯಿ ಅದು, ಈಗೆಲ್ಲ 300-350 ಬಂದಾಯ್ತು. ಆವಾಗೆಲ್ಲ 700-750 ಕೊಟ್ಟಿದ್ದೆ ಒಂದು ಕಿಲೋ. ಹೌದ್ರಾ? ಒಳ್ಳೆ ರೇಟ್ ಸಿಕ್ಕ. ಇನ್ನು ಗಡ್ಡೆಗಳನ್ನ ಬೆಳ್ಕೊಳ್ತಿರಲ್ವಾ? ಸುವರ್ಣಗಡ್ಡೆ, ಕೆಸಗಡ್ಡೆ, ವೆಜಿಟೇಬಲ್ಸ್ ನೋಡಿದ್ರೆ ಮನೆಗೆ ಬೇಕಾಗಿದ್ರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಬ್ರೇಕ್ ಇರುತ್ತೆ, ಮಳೆ ಮುಗಿದ ಮೇಲೆ ನಾನು ವೆಜಿಟೇಬಲ್ ಸೀಡ್ಸ್ ಹೊರಗಡೆ ಪರ್ಚೇಸ್ ಮಾಡಿ ನಾನೇನು ಪ್ಲಾನ್ ಮಾಡಿ ನೋಡ್ಕೊಳ್ತೀನಿ. ಸುವರ್ಣಗಡ್ಡೆ ಹಾಕ್ತೀನಿ, ಕಸರೆಡ್ಡೆ ಹಾಕ್ತೀನಿ, ಬೀಟ್ರೂಟ್, ಕ್ಯಾರೆಟ್, ಟೊಮ್ಯಾಟೊ, ಬ್ರಿಂಜಾಲ್, ಆಲೂಗಡ್ಡೆ, ಟರ್ಮರಿಕ್, ಜಿಂಜರ್. ಈ ಟರ್ಮರಿಕ್ ನಾನೇ ಹಾರ್ವೆಸ್ಟ್ ಮಾಡಿ ಅದನ್ನ ನಾನೇ ಪ್ರಾಸೆಸ್ ಮಾಡಿ ಪೌಡರ್ ಮಾಡಿ ಮಣಿಕ್ ಯೂಸ್ ಮಾಡ್ಕೊಳ್ತೀವಿ. ಹೊರಗಡೆ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಪರ್ಚೇಸ್ ಮಾಡೋದೇ ಇಲ್ಲ. ಜಮೀನಲ್ಲಿ ನೀವು ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಶ್ರೀಮತಿಯವರು ಮತ್ತಿನ್ನು ಬೇಕಾದಾಗ ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತಿರಲ್ವಾ? ಸಾಧಾರಣವಾಗಿ ಪ್ಲಾಂಟಿಂಗ್ ಜಾಬ್ ನಂದು, ವಾಟರಿಂಗ್, ಹಾರ್ವೆಸ್ಟಿಂಗ್ ನಮ್ಮ ಮಿಸ್ಸಸ್ ನೋಡ್ಕೊಳ್ತೀವಿ. ಹೌದಾ? ಅವರು ಬೆಳಗ್ಗೆ ಸಾಯಂಕಾಲ ತನಕ ಯಾವ್ದು ಸುಮ್ಮನೆ ಇರಲ್ಲ, ಯಾವ್ದಾವ್ದು ಒಂದು ಕೆಲಸ ಮಾಡ್ಕೊಂಡಿರ್ತಾರೆ. ಆಮೇಲೆ ಫ್ಲವರ್ ಪ್ಲಾಂಟ್ಸ್ ಒಂದು 15-20 ಪ್ಲಾಂಟ್ಸ್ ಇದೆ, ಅದಕ್ಕೆಲ್ಲ ಅವರೆಲ್ಲ ಪಾಟಿಂಗ್, ರೀಪಾಟಿಂಗ್ ಎಲ್ಲ ನೋಡ್ಕೊಂಡು ಮಾಡ್ಕೊಳ್ತೀವಿ. ಅವರ ಹೆಸರು ಏನಂದ್ರೆ? ಅಶ್ವಿನಿ. ಅಶ್ವಿನಿ ಅವರು, ನೀವು ಅವರು ಎಲ್ಲೇ ಮೂಲ? ವೈಫ್ ಫ್ರಮ್ ಬ್ಯಾಂಗ್ಳೂರ್, ಅವ್ರ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕರ್ನಾಟಕ. ನಾನು ಫ್ರಮ್ ತಮಿಳ್ನಾಡು, ಇಲ್ಲಿ ಬಂದು 18 ವರ್ಷ ಆಯ್ತು. ತಮಿಳುನಾಡಿನಲ್ಲಿ ಯಾವ ಭಾಗದ ಊರು ನಿಮ್ದು? ನಿಯರ್ ವೇಲೂರ್ ಸರ್. ತಿರುವಣ್ಣಾಮಲೈ ಡಿಸ್ಟ್ರಿಕ್ಟ್. ಓಹೋ, ಇಲ್ಲಿ ಬಂದು ಉದ್ಯೋಗ ಮಾಡ್ತಾ ಮಾಡ್ತಾ ಜಮೀನ್ ತಗೊಂಡ್ರ ಹೇಗೆ? ಇಲ್ಲಿ ಬಂದು ಜನರಲ್ ಆಗಿ ನಮ್ದು ಫುಲ್ ಎಕ್ಸ್ಪೀರಿಯನ್ಸ್ ಇನ್ ಟೀ ಅಂಡ್ ಕಾಫಿ ಪ್ಲಾಂಟೇಶನ್ ಮಾತ್ರ. 1980 2004 ತನಕ ಟೀ ಅಂಡ್ ಕಾಫಿ ಎಸ್ಟೇಟ್ ಪ್ಲಾಂಟ್ ಪರಿಚಯದ ಕೆಲಸ ಮಾಡಿದೀನಿ. ಆಗ ಈ ಕಂಪ್ಲೀಟ್ ಅಗ್ರಿಕಲ್ಚರ್ ಬಗ್ಗೆ, ಟೀ ಕಲ್ಟಿವೇಷನ್, ಕಾಫಿ ಕಲ್ಟಿವೇಷನ್, ಕಾರ್ಡಮಮ್ ಕಲ್ಟಿವೇಷನ್, ಪೆಪ್ಪರ್ ಕಲ್ಟಿವೇಷನ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಗೊತ್ತು ನನಗೆ. ದೊಡ್ಡ ದೊಡ್ಡ ಎಸ್ಟೇಟ್ ಎಲ್ಲ ಮೇಂಟೈನ್ ಮಾಡಿದೀನಿ, ಜನರಲ್ ಮ್ಯಾನೇಜರ್ ಮಾತ್ರ ಮಾಡಿದ್ವಿ. ಅದು ಎಕ್ಸ್ಪೀರಿಯನ್ಸ್ ನಲ್ಲಿ ಅದು ಇಂಟ್ರೆಸ್ಟ್ ಇದೆ ನಮಗೆ ನೋಡಕ್ಕೆ. ಕೃಷಿ ಜೊತೆಲಿ ಇರಬೇಕು, ನಮ್ದು ಸ್ವಲ್ಪ ಜಾಗ ಇರಬೇಕು ಅಂತ ಹೇಳ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ತಾವು ಹೇಳಿದಂಗೆ ಎಷ್ಟೋ ಎಸ್ಟೇಟ್ಗಳಲ್ಲಿ ರಾಸಾಯನಿಕ ಗೊಬ್ಬರ ಇಲ್ದಲೇ ಕಾಫಿ ಬೆಳೆಸಲ್ಲ, ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ. ಬಿಪಿಟಿಸಿ ಊಟಿನಲ್ಲಿ ಡನ್ಸಾಂಡ್ ಅಲ್ಲಿ ವಾಸ್ತಿರೋದು, ಅವ್ರದ್ದು ಕಂಪ್ಲೀಟ್ ಟಿ ಎಸ್ಟೇಟ್ ಆರ್ಗಾನಿಕ್ ಪ್ಲಾಂಟೇಶನ್ ಮಾಡ್ತಾರೆ. ಈ ದೊಡ್ಡ ಎಸ್ಟೇಟ್ ಇದ್ರೆ ಅವ್ರು ನಾವು ಆರ್ಗಾನಿಕ್ ಸರ್ಟಿಫಿಕೇಶನ್ ಮಾಡ್ಕೊಳ್ಬಹುದು. ಆರ್ಗಾನಿಕ್ ಸರ್ಟಿಫಿಕೇಶನ್ ಮಾಡ್ಕೊಂಡು ಆರ್ಗಾನಿಕ್ ಪ್ರೊಡ್ಯೂಸ್ ಸೇಲ್ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ವಯನಾಡ್ ಡಿಸ್ಟ್ರಿಕ್ಟ್ ನಲ್ಲಿ ವಯನಾಡ್ ವೆಲ್ಫೇರ್ ಸೊಸೈಟಿ ಅಂತ ಒಂದು ಇದೆ, ಅವರು ಒಳ್ಳೆ ಆರ್ಗಾನಿಕ್ ಪ್ಲಾಂಟೇಶನ್ ಡೆವಲಪ್ ಮಾಡ್ತಾರೆ, ಅವ್ರ ಹತ್ರ ಸೇಲ್ ಮಾಡಬಹುದು. ಡಿಸ್ಟೆನ್ಸ್ ಜಾಸ್ತಿ ಇದೆ, ವಾಲ್ಯೂಮ್ ಜಾಸ್ತಿ ಇದ್ರೆ ಅವ್ರ ಮೂಲಕ ಸೆಲಬಹುದು. ಇಲ್ಲಾಂದ್ರೆ ನಾವೇ ಆರ್ಗಾನಿಕ್ ಪ್ರೊಡ್ಯೂಸ್ ತಕೊಂಡು ಹೇಳಿ ಪ್ರಾಸೆಸ್ ಮಾಡಿ ಸಪರೇಟ್ ಸೇಲ್ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಈಗ ಒಳ್ಳೆ ಡಿಮಾಂಡ್ ಇದೆ. ಈಗ ನಾನು ಕೆಲಸ ಮಾಡ್ತಾ ಇರೋದು ಓಲಂ ಇಂಟರ್ನ್ಯಾಷನಲ್ ಕೆಲಸ ಮಾಡ್ತಾ ಇದ್ದೀನಿ, ಕಾಫಿ ಕ್ಯೂರಿಂಗ್ ಅಲ್ಲಿ ಇದ್ದೀನಿ. ನಾವೇ ಆರ್ಗಾನಿಕ್ ಕಾಫಿ ಸುಮಾರು ಪರ್ಚೇಸ್ ಮಾಡಿ ಸಪರೇಟ್ ಆಗಿ ಅದು ಅನಲೈಸ್ ಮಾಡಿ ಸಪರೇಟ್ ಸಪರೇಟ್ ಸೇಲ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಫಾರ್ಮರ್ಸ್. ಚಿಕ್ಕಮಗಳೂರಿನಲ್ಲಿ ಅರಬಿಕಾ ಫಾರ್ಮರ್ಸ್ ಜೊತೆ ಕಂಪ್ಲೀಟ್ ಆಗಿ ಇಂಡಿವಿಜುವಲ್ ಎಸ್ಟೇಟ್ ಬ್ರ್ಯಾಂಡ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಅವ್ರಿಗೂ ಕಾಫಿ ತಕೊಂಡು ಸಪರೇಟ್ ಆಗಿ ಪ್ರಾಸೆಸ್ ಮಾಡಿ ಅವ್ರ ಎಸ್ಟೇಟ್ ಹೆಸರಲ್ಲಿ ಸೇಲ್ ಮಾಡ್ತೀವಿ. ಆಗ ಇಂಡಿವಿಜುವಲ್ ಫಾರ್ಮರ್ಗೆ ಒಳ್ಳೆ ಬೆನಿಫಿಟ್. ಫಾರ್ ಎಕ್ಸಾಂಪಲ್ ಈ ಸಿಚುಯೇಷನ್ ಅಲ್ಲಿ ಒಂದು ಬ್ಯಾಗ್ ಪಾರ್ಚ್ಮೆಂಟ್ ಗೆ ಅಪ್ ಟು 12,000-13,000 ರುಪೀಸ್ ಕೊಟ್ಟಿದೀವಿ ನಾವು. ಮಾರ್ಕೆಟ್ ರೇಟ್ ಅಂದ್ರೆ 7,000-12,000, ಬಟ್ ನಾವು 13,000 14,000 ತನಕ ಪರ್ಚೇಸ್ ಮಾಡಿದ್ದೀವಿ. ಮತ್ತೆ ಇದು ಪರಿಸರ ಪ್ರಿಯ ವಿಧಾನಗಳು, ಮಣ್ಣಿಗೂ ಒಳ್ಳೇದು, ಬೆಳೆಗೂ ಒಳ್ಳೇದು, ಸೇವನೆ ಮಾಡುವ ಗ್ರಾಹಕರಿಗೂ ಹಿತ ಅಲ್ವಾ? ಹೌದು ಸರ್, ಖಂಡಿತ ಸರ್. ನಾವು ನ್ಯಾಚುರಲ್ ಫಾರ್ಮಿಂಗ್ ಮರ್ತ್ಬಿಟ್ಟಿವಿ. ವಿ ಹ್ಯಾವ್ ಸ್ಟಾರ್ಟೆಡ್ ಕಂಪ್ಲೀಟ್ಲಿ ರಿಲೈಯಿಂಗ್ ಆನ್ ಕೆಮಿಕಲ್ ಫಾರ್ಮಿಂಗ್. ನಾವು ಸ್ಲೋಲಿ ಯಾವ್ದು ಚೇಂಜ್ ಮಾಡಬೇಕು. ಹೌದು, ಮನೆಯವರು ಇಷ್ಟಪಟ್ಟು ಕೆಲಸ ಮಾಡ್ತಾರೆ, ನೀವು ಕೈ ಜೋಡಿಸ್ತೀರಿ, ಮನೆಗೆ ಬೇಕಾಗಿರುವ ಹಣ್ಣು ತರಕಾರಿಗಳನ್ನ ಬೆಳ್ಕೊಳ್ತೀರಿ, ಮತ್ತೆ ಭತ್ತ ಇನ್ನು ಉಳಿದಂತೆ ಗೋಧಿ ರಾಗಿ ಅವನ್ನೆಲ್ಲ ಖರೀದಿ ಮಾಡ್ಕೊಂತೀರಲ್ವಾ? ಸ್ವಲ್ಪ ಸ್ವಲ್ಪ ಅದು ಕೂಡ ನಾವು ಆರ್ಗಾನಿಕ್ ಭತ್ತ ಯಾರಾದ್ರೂ ಬೆಳೆದರೆ ಇನ್ಕ್ವೈರಿ ಮಾಡಿ ಅದೇ ಪರ್ಚೇಸ್ ಮಾಡ್ತೀವಿ ನಾವು ಮನೆಗೆ ಯೂಸ್ ಮಾಡಕ್ಕೆ. ಸರಿನೇ ಸರಿನೇ. ಜೋಳ, ಸಜ್ಜೆ, ರಾಗಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ, ಭತ್ತ ಅಂಡ್ ಗೋಧಿ ಯೂಸ್ ಮಾಡೋದು ಬಹಳ ಕಡಿಮೆ. ತಮಿಳ್ನಾಡಿನಲ್ಲಿ ರಾಗಿ ಬಳಕೆ ಮಾಡೋರು ಇದಾರ? ನಾವೇ ಮಾಡಿದ್ವಿ, ನನ್ನ ತಂದೆ ಇರುವಾಗ ನಮ್ ಜಮೀನ ನಾವೇ ಮಾಡಿದ್ವಿ ರಾಗಿ. ಹೌದಾ? ವೈಟ್ ಕಲರ್ ಜೋಳ ನಾವೇ ಕೃಷಿ ಮಾಡಿದ್ವಿ ತಮಿಳ್ನಾಡಿನಲ್ಲಿ. ತಮಿಳ್ನಾಡಲ್ಲಿ ಅಡುಗೆ ಮಾಡಕ್ಕೆಲ್ಲ ಯಾವ ತರ ಯೂಸ್ ಮಾಡೋದು ಚೆನ್ನಾಗಿ ಗೊತ್ತು, ರಾಗಿ ಎಲ್ಲ ಚೆನ್ನಾಗಿ ಮಾಡಕ್ಕೆ ಗೊತ್ತು, ಅದೇ ತರ ತಕೊಂಡ್ ಬಂದು ನಾವು ಯೂಸ್. ರಾಗಿ ಒಳ್ಳೇದು ಅಂತ ಹೇಳ್ತದಿರಿ ಅಲ್ವಾ? ಖಂಡಿತ ಸರ್, ಐರನ್ ಕಂಟೆಂಟ್, ಕ್ಯಾಲ್ಸಿಯಂ ಕಂಟೆಂಟ್ ಇಸ್ ವೆರಿ ಹೈ, ಫ್ಯಾಟ್ ಇಸ್ 0%, ಜೋವರ್ ನಲ್ಲಿ ಫ್ಯಾಟ್ ಇಸ್ 0%. ಇಮ್ಯುನಿಟಿ ಡೆವಲಪ್ಮೆಂಟ್ ಮಾಡಕ್ಕೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಗೋಲ್ಡನ್ ಗ್ರೇನ್ಸ್ ಜೋನ್ ಬೈ ಗಾಡ್. ಭತ್ತದ ಬಗ್ಗೆ ಏನಂತೀರಿ? ನಾವೇ ಭತ್ತ ಬೆಳೆದಿದೀವಿ, ಬಟ್ ಈಗ ಅದು ಸಾಯಿಲ್ ಗುಣಮಟ್ಟ ಎಲ್ಲ ಹಾಳಾಯ್ತು. ಅದು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಭತ್ತ ನೆಟ್ಟಿದ್ರೆ ಒಳ್ಳೆ ಬೆಳೆ ಬರುತ್ತೆ. 60 quintals, ಇಟ್ಸ್ ಅ ವೆರಿ ಗುಡ್ ಯೀಲ್ಡ್. ಭತ್ತದ ಸೇವನೆ ಬಗ್ಗೆ ನೀವು ಒಲವು ಇಟ್ಕೊಂಡಿಲ್ಲ? ಇಲ್ಲ, 24 ವರ್ಷ ಇರುವಾಗ ತನಕ ನಾನು ಜಮೀನ ಕೆಲಸ ಮಾಡಿದೀನಿ. ನಮ್ದು ಒಂದು 8 acres ಜಮೀನಿತ್ತು. ನಾವು ಯಾವಾಗಲೂ ಕಡವು ಮಾಡಿಲ್ಲ. ನಮ್ ತೋಟದಲ್ಲಿ ನಾವು ಕೃಷಿ ಮಾಡಿದ್ರೆ ಭತ್ತನ ಕಡವೆ ಮಾಡಲ್ಲ. ಭತ್ತ ಅಂದ್ರೆ ಕ್ರಾಪ್ ರೊಟೇಷನ್ ಮಾಡ್ತೀವಿ. ಕ್ರಾಪ್ ರೊಟೇಷನ್ ಮಾಡಿದ್ರಾಗ ಒಂದು ವರ್ಷ ಭತ್ತ ಮಾಡಿದ್ರೆ 2 ವರ್ಷಕ್ಕೆ ಬೇರೆ ಕ್ರಾಪ್ ಹಾಕ್ತೀವಿ. ಅಗೇನ್ ಥರ್ಡ್ ಇಯರ್ ಕಮ್ ಬ್ಯಾಕ್ ಟು ಭತ್ತ ಮಾಡ್ತೀವಿ. ಯಾಕಂದ್ರೆ ಭತ್ತ ಮಾಡಿದ್ರವಾಗ ಆರ್ಗಾನಿಕ್ ಗ್ರೀನ್ ಮೆನ್ಯೂರ್ ತಕೊಂಡ್ ಬಂದು ಕಟ್ ಮಾಡಿ ಹಾಕ್ತೀವಿ, ಆಮೇಲೆ ಸಗಡಿ ಗೊಬ್ಬರ ಹಾಕ್ತೀವಿ. ಅದೇ ಭತ್ತ ಅಂದ್ರೆ 20% ಮಾತ್ರ ಆ ವರ್ಷ ಭತ್ತ ಸಿಕ್ಕುತ್ತೆ. ಬ್ಯಾಲೆನ್ಸ್ 80% 2 years 40%, 40% ಸೆಕೆಂಡ್ ಅಂಡ್ ಥರ್ಡ್ ಇಯರ್ ಸಿಕ್ಕುತ್ತೆ. ಸೆಕೆಂಡ್ ಇಯರ್ ಗೆ ಕ್ಯಾಶ್ ಕ್ರಾಪ್ ಹಾಕ್ತಿವಿ. ಕ್ಯಾಶ್ ಕ್ರಾಪ್ ಅಂದ್ರೆ ಶುಗರ್ ಕೇನು, ಬಾಳೆ, ಅನಿಯನ್, ಈ ತರ ಕ್ಯಾಶ್ ಕ್ರಾಪ್ ಹಾಕ್ತಿವಿ. ಆವಾಗ ಒಳ್ಳೆ ನ್ಯೂಟ್ರಿಯಂಟ್ ಸಿಕ್ಕುತ್ತೆ, ಒಳ್ಳೆ ಈಲ್ಡ್ ಸಿಕ್ಕುತ್ತೆ. ಗುಡ್ಡೆ ಹೊಸೂರು ಹತ್ರ ಇರುವ ಚಿಕ್ಕಪೇಟಗೆರೆ ಗ್ರಾಮದ ವ್ಯಾಪ್ತಿಗೆ ಒಳಪಡುವ ನಿಮ್ಮ ಜಮೀನಿನಲ್ಲಿ ಬೆಳೆಯುವ 16 ರೀತಿಯ ತರಕಾರಿಗಳು, ಹಣ್ಣುಗಳು ಬಳಕೆ ಆಗ್ತವೆ. ಹಾಗೆ ಒಂದ್ ರೀತಿ ಆರೋಗ್ಯಕ್ಕೆ ಅನುಕೂಲನೂ ಆಗಿದೆ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಶುದ್ಧವಾದ ಆಹಾರವನ್ನ, ರಾಸಾಯನಿಕ ಇರದ ಪದಾರ್ಥಗಳನ್ನ ಸೇವನೆ ಮಾಡಿಕೊಂಡ್ರೆ ಉಪಯುಕ್ತವೆ. ಖಂಡಿತ ಖಂಡಿತ ಉಪಯೋಗ ಆಗುತ್ತೆ. ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಡಯಾಬಿಟಿಸ್ ಬರಲ್ಲ, ಫ್ಯಾಟ್ ಜಾಸ್ತಿ ಡೆವಲಪ್ ಆಗಲ್ಲ. ಟೋಟಲ್ ಕೃಷಿ ಮಾಡಿದ್ರೆ ಎಕ್ಸರ್ಸೈಸ್ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಕಾಫಿಗೆ ನೆರಳಿಗೆ ಎಂತೆಂತ ಮರಗಳನ್ನ ಹಾಕೊಂಡಿದ್ರೆ, ಇದೇ ಮರಗಳನ್ನ ಉಪಯೋಗಿಸಿಕೊಂಡಿದ್ರೆ ಹೇಗೆ? ಸಿಲ್ವರ್ ಓಕ್ ಇದೆ, ಸ್ವಲ್ಪ ಡ್ಯಾಡಪ್ಸ್ ಇದೆ, ಪಾಲ್ಗೊಳ್ಳೋ ಆದ್ರೆ ಪ್ಲಸ್ ಈ ಶೇಡ್ ಟ್ರೀಸ್ಗಳಿದೆ, ಮಾವಿನ ಹಣ್ಣು ಅದ್ರ ಹಾಕಿದಿಲ್ಲ, ಅದೇ ಶೇಡ್, ಬೇರೆ ಯಾವ್ದು ಶೇಡ್ ಇಲ್ಲ. ಹೌದು, ಮಲೇಷಿಯನ್ ಆಪಲ್ ಹೇಳ್ತಾ ಇದ್ರೆ ಅದೇನು ಚೀಲ್ಗಟ್ಲೆ ಹಣ್ಣು ಕೊಟ್ಬಿಡುತ್ತೆ ಎಷ್ಟೋ ಸರಿ ಅಲ್ವಾ? ಹೌದು ಸರ್, ಅದು ಪಿಕ್ ಮಾಡಕ್ಕೆ ಸ್ವಲ್ಪ ಕಷ್ಟ, ನಾವು ಒಂದೊಂದು ಕೈ ಬೇಕು. ಬಟ್ ಅದನ್ನಲ್ಲಿ ಟೂ ಐಟಮ್ಸ್ ಬಹಳ ಟೇಸ್ಟ್ ಸಿಗುತ್ತೆ. ಒಂದು ಜ್ಯೂಸ್ ಮಾಡಿ ಕುಡಿಬಹುದು, ಜ್ಯೂಸ್ ಕಲರ್ ನೋಡಕ್ಕೆ ಒಂದು ಪಿಂಕಿಶ್ ಕಲರ್ ಚೆನ್ನಾಗಿರುತ್ತೆ. ಸೆಕೆಂಡ್ ಯು ಕ್ಯಾನ್ ಸ್ಟ್ಯೂ ಮಾಡಬಹುದು, ಶುಗರ್ ಜಾಗರಿ ಇಟ್ಟು ಸ್ವಲ್ಪ ಸಿರಪ್ ನಲ್ಲಿ ಬಾಯಿಲ್ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ಇಟ್ ಅಸ್ ಎ ಸ್ಟ್ಯೂ, ಟೇಸ್ಟ್ ಚೆನ್ನಾಗಿರುತ್ತೆ. ಮಲೇಷಿಯನ್ ಆಪಲ್ ಮಾತ್ರ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಪಕ್ಷಿಗಳು ಬಂದು ಜಾಸ್ತಿ ತಿಂದ್ಬಿಡುತ್ತೆ. ಓಹೋ, ನೆಕ್ಸ್ಟ್ ಓವರ್. ನಿಮ್ದು ಉದ್ಯೋಗ ಕುಶಾಲನಗರದಲ್ಲೇ? ಹೌದು ಸರ್, ಕುಶಾಲನಗರ. ಕುಶಾಲನಗರದಿಂದ ಚಿಕ್ಕಬಟ್ಟಿಗೆರೆ ಎಷ್ಟು ದೂರ ಆಗುತ್ತೆ? 12 kilometers. 12 kilometers ಸರ್. ಓಹೋ, 12 kilometers ಪ್ರತಿದಿನ ಓಡಾಡ್ತೀರಿ, ಮತ್ತೆ ಒಂಥರ ಹಳ್ಳಿ ಪರಿಸರವನ್ನು ಇಷ್ಟಪಟ್ಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ರಿ ಅಲ್ವಾ? ಹಾ ಹಾ, ಮನ್ಸ್ ಮಾಡಿದ್ರೆ 10-20 kilometers ಓಡಾಡ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ ಅಲ್ವಾ? ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಹೋಗ್ಬರ್ತೀವಿ. ನಿಜ ಅಂದ್ರೆ ಪರಿಸರದ ಬಗ್ಗೆ ಒಂದು ಪ್ರೀತಿ ಒಲವು ಇದ್ದಾಗ ಅದು ದೂರ ಅಂತ ಅನ್ಸೋದು, ಕಷ್ಟ ಅಂತ ಅನ್ಸೋದು ಬರೋದಿಲ್ಲ. ಹೌದು ಹೌದು, ಬರೋ ದಿನಗಳಲ್ಲಿ ಮತ್ತಷ್ಟು ಬೆಳವಣಿಗೆ ಮಾಡೇ ಮಾಡ್ತೀರಿ ನೀವು ಅಲ್ವಾ ನಿಮ್ಮ ಜಮೀನಲ್ಲಿ? ಖಂಡಿತ ಖಂಡಿತ, ಇದಾವ ಒಂದು ಕೃಷಿ ಏನಾದ್ರು ಒಂದು ಚೇಂಜ್ ಮಾಡ್ತಾ ಇರ್ತೀನಿ, ಕೃಷಿ ಏನಾದ್ರು ಮಾಡ್ತಾ ಇರ್ತೀನಿ. ಹೌದು, ಈ ಮಾನ್ಸೂನ್ ಸೀಸನ್ ಮಾತ್ರ ಸ್ವಲ್ಪ ಕಷ್ಟ ಜಾಸ್ತಿ, ಯಾಕಂದ್ರೆ ತೊಳಸ ಹೋಗ್ಬಿಡುತ್ತೆ ಪ್ಲಾಂಟ್ಸ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬಿಡ್ತೀವಿ. ಹಾರ್ವೆಸ್ಟ್ ಅಂದ್ರೆ ಜೂನ್ ಮಾಸದಲ್ಲಿ ಹಾರ್ವೆಸ್ಟ್ ಅಲ್ಲಿ ಯಾವ್ದು ಯಾವ್ದು ಬರುತ್ತೋ ಅದೆಲ್ಲ ಅದ್ರ ಪ್ರಕಾರ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಹಾರ್ವೆಸ್ಟ್ ಮಾಡಿ ತಂದ್ಕೊಳ್ತೀವಿ. ಈಗ September 15th ಮೇಲೆ ಪುನಃ ನಾನು ಸೀಡ್ ಸೋಯಿಂಗ್ ಪ್ಲಾಂಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಇನ್ನು ನೆಕ್ಸ್ಟ್ 6-7 months ವೆಜಿಟೇಬಲ್ಸ್ ಪ್ರಾಬ್ಲಮ್ ಇಲ್ಲ. ಮನೆ ತರಕಾರಿಗಳನ್ನು ಮಾರಾಟ ಮಾಡ್ತೀರಾ ಅಥವಾ ಪ್ರೀತಿಯಿಂದ ಸ್ನೇಹಿತರು ಕೊಟ್ಬಿಡ್ತೀರಾ? ಇಲ್ಲ, ಮಾರಾಟದ ಯಾವ್ದಿಲ್ಲ. ನಮ್ ಗೆಸ್ಟ್ ಸುಮಾರು ಬರ್ತಾರೆ, ರಿಲೇಷನ್ಸ್ ಸುಮಾರು ಬರ್ತಾರೆ, ನಮ್ಮ ಆಫೀಸ್ ನ ಫ್ರೆಂಡ್ಸ್ ಗಳು ಸುಮಾರು ನಮ್ ಸ್ಟಾಫ್ ಕೆಲಸ ಮಾಡ್ತಾರೆ. ಯಾವ್ದು ಜಾಸ್ತಿ ಇದ್ರು ತಕೊಂಡು ಬಂದು ಕೊಟ್ಬಿಟ್ಟು, ಇನ್ಕ್ಲೂಡಿಂಗ್ ಬನಾನಾ ಸ್ಟೆಮ್ ಅಂಡ್ ಹೂ ಕೂಡ ತಗೊಂಡು ಬಂದು ಕೊಟ್ಬಿಡ್ತೀನಿ. ಯಾಕಂದ್ರೆ ಬನಾನಾ ಸ್ಟೆಮ್ ಅಂಡ್ ಹೂ ಇಟ್ಸ್ ವೆರಿ ಗುಡ್ ಫಾರ್ ಕಿಡ್ನಿ ಸ್ಟೋನ್. ಮಕ್ಕಳು ಜನಗಳು ಕೊಟ್ಬಿಟ್ಟಿದ್ದು, ಇದು ಪಲ್ಯ ಮಾಡಿಕೊಂಡು ಜ್ಯೂಸ್ ಮಾಡ್ಬೇಕು, ಚಟ್ನಿ ಮಾಡ್ಬೇಕು ಅಂತ ಹೇಳ್ಬಿಡ್ತೀವಿ. ಅವ್ರ ರೆಸಿಪಿ ಕೊಟ್ಬಿಟ್ರೆ ಅದೇ ತರ ಮಾಡಿ ಅವ್ರು ಯೂಸ್ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿದೆ ಸರ್, ಬಹಳ ಎಂಜಾಯ್ ಮಾಡಿದ್ರು ಹೇಳ್ತಾರೆ ಅವರು. ನಿಜ ನಿಜ ನೋಡಿ, ಈ ತರ ಕೆಲಸಗಳನ್ನ ಮಾಡ್ತಾ ಆನಂದ ಪಡ್ಕೊಳ್ತಾ ನಮಗೆ ಬೇಕಾಗಿರುವ ಆಹಾರವನ್ನು ಸೇವನೆ ಮಾಡ್ಕೊಳ್ತಾ ಹೋದ್ರೆ ಒಂಥರ ಸಂತೋಷವೇ ಅಲ್ವಾ? ಹೌದು ಸರ್, ಬೀಟ್ರೂಟ್ ಅಂದ್ರೆ ಒಂದು 8 kg ಬರಬಹುದು, ಒಂದು 2 kg ಇಲ್ಲಂದ್ರೆ 5 kg ಮ್ಯಾಕ್ಸಿಮಮ್ ಅಷ್ಟೇ ಬರಬಹುದು, ಯಾಕಂದ್ರೆ 2-3 ಬಿಟ್ಟು ಮಾತ್ರ ಹಾಕ್ತೀವಿ. ನಮ್ ಮನೆಗೆ ಎಷ್ಟು ಬೇಕಾ ಅಷ್ಟು ಇಟ್ಕೊಂಡು ಜಾಸ್ತಿ ಬಂದ್ರೆ ತಕೊಂಡ್ ಬಂದು ಎಲ್ಲಾರ್ಗು ಕೊಟ್ಟು, ಯಾರೋ ಗೆಸ್ಟ್ ಬಂದ್ರೆ ಹೋದ್ರವಾಗ ಸುಮ್ನೆ ಹೋಗ್ಬೇಡ ಅಂತ ಹೇಳಿ ಎಲ್ಲ ಹಾರ್ವೆಸ್ಟ್ ಮಾಡಿ ಒಂದು ಬ್ಯಾಗ್ ಹಾಕಿ ನಮ್ ಮನೆ ತರಕಾರಿ ತಕೊಂಡು ಹೋಗಿ ಕೊಟ್ಬಿಡ್ತೀವಿ, ತಗೊಂಡು ಅವ್ರ ಮನೆಗೆ ಯೂಸ್ ಮಾಡ್ಕೊಳ್ತಾರೆ. ನಿಜ ಖುಷಿ ಆಯ್ತು, ಪರಿಸರದ ಕಾಳಜಿಯಿಂದ ನಿಮ್ದೇ ಆದ ಒಂದು ಕೃಷಿ ಲೋಕದಲ್ಲಿ ಕೆಲಸ ಮಾಡ್ಕೊಂತ ಹೋಗ್ತದ್ರಿ, ಬೇರೆಯವರಿಗೂ ಒಂದ್ ರೀತಿಯಲ್ಲಿ ಉಪಕಾರ ಮಾಡ್ತಾ ಇದ್ರಿ, ಪದಾರ್ಥಗಳನ್ನ ಆ ರೀತಿಯಲ್ಲಿ ಬೆಳೆದುಕೊಡೋದು ಕಡಿಮೆನೆ. ಇದ್ರ ಜೊತೆ ಜಾಕ್ಫ್ರೂಟ್ ಟ್ರೀ ಒಂದೇ ಒಂದಿದೆ, ವರ್ಷಕ್ಕೆ 8-10 ಹಣ್ಣು ಕೊಡ್ತಾ ಇದೆ. ಎಲ್ಲ ನಾವು ಫ್ರೀಯಾಗಿ ನಮ್ ಫ್ಯಾಕ್ಟ್ರಿಗೆ ತಕೊಂಡ್ ಬಂದು ಹೊರದು ಗೆಸ್ಟ್ ಕೊಡೋದು ಎಲ್ಲ ಕಟ್ ಮಾಡಿ ಯೂಸ್ ಮಾಡಿ ತಂದು ಇನ್ನು ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಇಳುವರಿ ಕೊಡುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಮರಗಳು ಸೇರ್ಕೊಳ್ತವೆ. ಎಕ್ಸಾಟಿಕ್ ಪ್ಲಾಂಟ್ ಇಲ್ಲ, ಒಂದು ಒಳ್ಳೆ ಚೆನ್ನಾಗಿದೆ ಅಂದ್ರೆ ತಕೊಂಡ್ ಬಂದು ನಟ್ಬಿಡುವುದಷ್ಟೇ, ಸುಮಾರು ಜಾಗ ಉಂಟು. ಹೌದು, ಅಡ್ಜಸ್ಟ್ ಮಾಡ್ಕೊಂಡು ಅದು ಬೆಳೆಯುತ್ತೆ, ನೋ ಪ್ರಾಬ್ಲಮ್. ಕೆಲಸ ಮಾಡ್ತಾ ಹೋದ್ರೆ ಸಾಕಷ್ಟು ಇದ್ದೇ ಇರುತ್ತೆ. ಖಂಡಿತ ಸರ್, ಖಂಡಿತ ಸರ್. ಒಳ್ಳೇದಾಗ್ಲಿ ವೆಂಕಟೇಶಣ್ಣ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿಗರೆ, ಇದುವರೆಗೆ ಸೋಮರಪೇಟೆ ತಾಲೂಕು ಗುಡ್ಡೆ ಹೊಸೂರು ಹತ್ತಿರ ಇರುವ ಚಿಕ್ಕಬೆಟ್ಟಗೆರೆ ಗ್ರಾಮದ ಎಸ್ ವೆಂಕಟೇಶ್ ಅವರ ಜೊತೆಗೆ ಪರಿಸರ ಪ್ರಿಯ ತತ್ವದಲ್ಲಿ ಅವರು ಮಾಡುತ್ತಿರುವ ಕೃಷಿ ಕೆಲಸಗಳನ್ನ ಆಲಿಸಿಕೊಂಡ್ರಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ರಾಸಾಯನಿಕಗಳನ್ನು ಬಳಸಿ ತೊಂದರೆ ಮಾಡಿಕೊಂಡಿದ್ದೀವಿ ಅನ್ನೋ ಒಂದು ವ್ಯಕ್ತಿಗಳಿಗೆ ಇದು ಮಾರ್ಗದರ್ಶಿ ಆಗಬಲ್ಲದು. ವೆಂಕಟೇಶ್ ಅವರ ಸಂಖ್ಯೆ ಹೀಗಿದೆ: 9880731861. 9880731861. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ರೈತ ಬಾಂಧವರೇ, ಸಂಬಾರ ದಿನಸಿಯಾಗಿ ಬಳಕೆಯಾಗುವ ಸಾಸಿವೆ ಆರೋಗ್ಯಕ್ಕೆ ಸಹಕಾರಿ, ಬೆಳೆಯೋದು ಸುಲಭ. ಹೆಚ್ಚು ಕಾಳಜಿಯನ್ನು ಕೇಳದ ಸಾಸಿವೆ ನೀರಿನ ಕೊರತೆಯಲ್ಲೂ ಬೆಳವಣಿಗೆ ಆಗುತ್ತೆ. ಇದೊಂದು ಅಲ್ಪಾವಧಿಯ ಬೆಳೆ. ಈ ಕುರಿತಂತೆ ಇವತ್ತು ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಗ್ಗರಣೆ ಹಾಕುವಾಗ ಬಳಸುವ ಸಾಸಿವೆಯನ್ನು ಹಲವರು ಇಷ್ಟಪಟ್ಟು ಉಪಯೋಗಿಸ್ಕೊಳ್ತಾರೆ ಅಲ್ವಾ? ಇದು ಸಹ ಎಣ್ಣೆಕಾಳು. 100 ಗ್ರಾಂ ಸಾಸಿವೆ ಕಾಳುಗಳಲ್ಲಿ 36 ಗ್ರಾಮು ಕೊಬ್ಬು ಅಥವಾ ತೈಲದ ಅಂಶ ಇರ್ತದೆ, 26 ಗ್ರಾಮು ಪ್ರೋಟೀನು, 28 ಗ್ರಾಮು ಶರ್ಕರ ಪಿಷ್ಟ, 13 ಮಿಲಿಗ್ರಾಂ ಸೋಡಿಯಂ, 738 ಮಿಲಿಗ್ರಾಂ ಪೊಟ್ಯಾಷಿಯಂ, ಇವಲ್ಲದೆ ಕ್ಯಾಲ್ಶಿಯಂ, ವಿಟಮಿನ್ ಸಿ, ಕಬ್ಬಿಣ, ವಿಟಮಿನ್ B6, ಮೆಗ್ನೀಷಿಯಂ ಮುಂತಾದವುಗಳು ಇದಾವೆ. ಬ್ರಾಸಿಕೇಸಿಯೆ ಅನ್ನುವ ಸಸ್ಯ ಕುಟುಂಬಕ್ಕೆ ಸಾಸಿವೆ ಸೇರುತ್ತೆ. ಇದರ ವೈಜ್ಞಾನಿಕ ಹೆಸರು ಬ್ರಾಸಿಕಾ ಜೆನ್ಸಿಯಾ. ಬೀಜಗಳು ಬಿತ್ತಿದ 8-10 ದಿನಗಳಲ್ಲಿ ಮೊಳಕೆ ಆಗ್ತವನ್ನೋದನ್ನ ಕೆಲವಾರು ಜನ ಗಮನಿಸಿದಿರಿ. ಆದರೆ ಬೆಳೀತಾ ಬೆಳೀತಾ ಎಷ್ಟು ಶೀಘ್ರವಾಗಿ ಅಭಿವೃದ್ಧಿ ಆಗುತ್ತಂತಂದ್ರೆ ನೋಡ್ತಾ ನೋಡ್ತಾನೆ ಹೂಗಳು ಮೂಡ್ತವೆ, ಕಾಯಿಗಳು ಬೆಳೀತವೆ, ಕಟಾವಿಗೆ ಬಂದ್ಬಿಡುತ್ತೆ. ಹೇಳ್ತಾರೆ ಸಾಸಿವೆ ಗಿಡಗಳು 3-4 ಅಡಿ ಅಥವಾ 4-5 ಅಡಿ ಎತ್ತರ ಬೆಳೀಬಹುದು ಅಂತ ಅನ್ಕೊಂಡು, ಆದರೆ ಅಧ್ಯಯನಗಳು ತಿಳಿಸ್ತವೆ ಸಾಮಾನ್ಯವಾಗಿ 6-20 ಅಡಿ ಎತ್ತರದವರೆಗೆ ಸಾಸಿವೆ ಗಿಡಗಳು ಬೆಳೀತವೆ. ಅಪರೂಪಕ್ಕೆ ಕೆಲವು ಕಡೆ 30 ಅಡಿ ಎತ್ತರದವರೆಗೂ ಬೆಳೆದಿರೋದಿದಂತೆ. ಸಾಸಿವೆಯಲ್ಲಿ ಕಪ್ಪು, ಬಿಳಿ ಮತ್ತು ಹಳದಿ ವರ್ಣದ ಕಾಳುಗಳಿರುವ ತಳಿಗಳನ್ನು ಕಾಣಬಹುದು. ಸಾಸಿವೆಯ ಉಪಯೋಗಗಳು, ಪ್ರಯೋಜನಗಳು ಆರೋಗ್ಯದ ವಿಚಾರದಲ್ಲಿ ಹತ್ತಾರಿದವೆ. ಅಸ್ತಮದ ನಿಯಂತ್ರಣಕ್ಕೆ, ಅರೆ ತಲೆನೋವು, ಸಂಧಿವಾತ, ರಕ್ತದೊತ್ತಡ ಮುಂತಾದವುಗಳ ನಿಯಂತ್ರಣಕ್ಕೆ ಸಾಸಿವೆ ಸಹಕಾರಿ. ದೇಹದ ನೋವು, ಊತ ಮತ್ತಿತರ ಸಮಸ್ಯೆಗಳನ್ನು ಇದು ಉಪಶಮನ ಮಾಡುತ್ತೆ. ಬೀಜಗಳನ್ನು ಹಾಗೆಯೇ ಪುಡಿ ಮಾಡಿಯೂ ಬಳಸಿಕೊಳ್ಬಹುದು. ಮಲಬದ್ಧತೆ ಇರೋರು ಹಾಲಿನೊಂದಿಗೆ ಬೀಜಗಳನ್ನು ಸೇರಿಸಿ ಊಟಕ್ಕೆ 15-20 ನಿಮಿಷ ಮುನ್ನ ಸೇವಿಸಿದರೆ ಉತ್ತಮ ಪರಿಣಾಮವನ್ನು ಕಾಣಬಹುದು ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸಲಿಕ್ಕೆ ಸಾಸಿವೆ ನೆರವಾಗ್ತದೆ. ಋತುಸ್ರಾವದ ನೋವನ್ನು ತಗ್ಗಿಸಲಿಕ್ಕೆ ಸಾಸಿವೆಯು ಉಪಯುಕ್ತವಾದದ್ದು ಎಂದು ವರದಿಯಾಗಿದೆ. ಸಾಸಿವೆ ಎಣ್ಣೆಯನ್ನು ಅಡುಗೆಗೆ ಕೇಶತೈಲವಾಗಿಯೂ ಉಪಯೋಗಿಸಿಕೊಳ್ಬಹುದು. ಅತಿ ಹೆಚ್ಚು ಸಾಸಿವೆ ಸೇವನೆಯು ಅಪಾಯಕಾರಿ ಎನ್ನಲಾಗುತ್ತಿದೆ. ಎಲೆಗಳನ್ನು ಸೇವನೆಗೆ ಬಳಸಿಕೊಳ್ಳಬಹುದು. ಕೊಡಗು ಜಿಲ್ಲೆಯಲ್ಲೂ ಸಾಸಿವೆಯನ್ನು ಮಳೆ ಕಮ್ಮಿಯಾದ ಮುಂಗಾರಿಯ ನಂತರ ಅಥವಾ ಮುಂಗಾರಿಗಿಂತ ಮುಂಚಿತವಾಗಿ ಬೆಳ್ಕೊಳ್ಬಹುದು. ವರ್ಷದ ಎಲ್ಲಾ ಹಂಗಾಮುಗಳಲ್ಲೂ ಸಾಸಿವೆಯನ್ನು ಬೆಳೆದುಕೊಳ್ಬಹುದು. ಬಿಸಿಲನ್ನು ಇಷ್ಟಪಡುವ, ನೀರಿನ ಕೊರತೆಯನ್ನು ತಡೆದುಕೊಳ್ಳುವ ಸಾಸಿವೆಯು ಫಲವತ್ತತೆ ಇರುವ ಜಾಗಗಳಲ್ಲಿ ಉಜ್ವಲವಾಗಿ ವೃದ್ಧಿಯಾಗ್ತದೆ. ಇಡೀ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಸಾಸಿವೆಯನ್ನು ಬೆಳೆಯೋದಿದೆ. ತಾರಸಿಯಲ್ಲಿರುವ ಕುಂಡಗಳಲ್ಲೂ ಧಾರಾಳವಾಗಿ ಇದನ್ನು ಬೆಳೆದುಕೊಳ್ಬಹುದು. ಎಕರೆಗೆ 500-600 ಕಿಲೋಗ್ರಾಂ ಕಾಳಿನ ಇಳುವರಿಯನ್ನ ಈ ಬೆಳೆಯಲ್ಲಿ ನಿರೀಕ್ಷಿಸಬಹುದು. ಬೆಲೆ ಕಿಲೋಗ್ರಾಂಗೆ 100-300 ರೂಪಾಯಿ ತನಕ ಇರೋದಿದೆ. ಮನೆಯಲ್ಲಿ ಇರುವ ಬೀಜಗಳನ್ನು ಬಿತ್ತನೆಗೆ ಬಳಕೆ ಮಾಡಿಕೊಳ್ಬಹುದು. ಕಾಳುಗಳ ಗಾತ್ರದಲ್ಲೂ ವ್ಯತ್ಯಾಸ ಇದೆ. ರಾಗಿಯಂತೆ ಕಂದು ಬಣ್ಣದ, ಕಪ್ಪು ಬಣ್ಣದ, ಕಿರುಕಾಳಿನ, ದಪ್ಪ ಕಾಳಿನ ಸಾಸಿವೆಯನ್ನು ಕಾಣಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಬೀಜು ಕಾತಕ ರಸಾಯನ ಮತಲಬ್ ಬೇಟಾ ತು ಅಂಧಾಧುನ್ ರಸಾಯನ ಮಿಲಾತಾ ಹೇನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ ಅರೆ ಪಹಲಿ ವಾಲಿ ಬಾತ್ ಕಹಾ ಪರ್ ಹಮ್ ತೋ ಸಬ್ ಯಹೀ ಡಾಲೆ ಹೈ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ ಖರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ ಸಚ್ ಹೈ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಕೇಳುಗರೆ, ಇದುವರೆಗೆ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ನಾಳಿನ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಭತ್ತ ಚಿತ್ತ ಮಾಲಿಕೆಯಲ್ಲಿ ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತು ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಡಾಕ್ಟರ್ ಜೆಎಸ್ ಹೊಸಗೌಡರ್ ಅವರೊಡನೆ ಸಂದರ್ಶನವಿದೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕಿಡುಗುರೆ, ನಾಳೆ ಬೆಳಿಗ್ಗೆ 10 ಗಂಟೆ ಮತ್ತು ಸಂಜೆ 5:30 ನಿಫಾ ವೈರಸ್ ಕುರಿತು ಮಡಿಕೇರಿಯ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾ ಎನ್ ಆನಂದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ವಿಜಯ್ ಅಂಗಡಿ. ಕಿಡುಗುರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವ ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಗೌರಿ ಗಣೇಶ ಚೌತಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ಯಾಟೆನ ಓಂಕಾರೇಶ್ವರ ದೇವಾಲಯದ ಹತ್ತಿರ ಇದ್ದ ಗೌರಿ ಕೆರೆನ ನಗರಸಭೆ ಕಡೆಯಿಂದ ಇತ್ತೀಚೆಗೆ ಮನಾರ ಮಾಡಲಾಯಿತು. ಪೌರಾಯುಕ್ತರಾದ ಎಸ್ ವಿ ರಾಮದಾಸ್, ಸಹಾಯಕ ಕಾರ್ಯಪಾಲಕ, ಇಂಜಿನಿಯರ್ ಸೇರಿದಂಗೆ ಕೆರೆ ಹತ್ತಿರ ಭೇಟಿ ನೀಡಿ ವೀಕ್ಷಣೆ ಮಾಡಿದೋ. ಇಂದು ನಾಪೊಕ್ಲು, ಚೇಯಂಡಾನೆ, ಚೇರಂಬಾನೆ ಸರ್ಕಾರಿ ಆಸ್ಪತ್ರೆಗಳಿಗೆ ಜಿಲ್ಲಾಧಿಕಾರಿ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದೊ. ಹಂಗೆ ನಾಪೊಕ್ಲು ಕೋವಿಡ್ ಲಸಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಿಸಿದೊ. ಹಂಗೆ ನಾಪೊಕ್ಲು ನಾಡ ಕಚೇರಿಗೆ ಭೇಟಿ ನೀಡಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಬ್ಯಾರೆ ಬ್ಯಾರೆ ಮಾಹಿತಿನ ಪಡೆದೊ. ಈ ಹೊತ್ತುಲಿ ತಹಸೀಲ್ದಾರ್ ಮಹೇಶ್, ಕಂದಾಯ ನಿರೀಕ್ಷಕರು, ಮುಖ್ಯಪಟ್ಟವು ಹಾಜರಿದ್ದೊ. ಕಾರ್ಮಿಕ ಅದಾಲತ್ ಕಡೆಯಿಂದ ನೋಂದಾಯಿತ ಕಟ್ಟಡ ಮತ್ತೆ ಬ್ಯಾರೆ ಬ್ಯಾರೆ ನಿರ್ಮಾಣ ಕಾರ್ಮಿಕರಿಗೆ ಪ್ರತಿ ರಕ್ಷಣಾ ಸಾಮಗ್ರಿಗಳ ಕಿಟ್ ಹಂಚುವ ಕಾರ್ಬಾರ್ ವಿರಾಜಪೇಟೆನ ನ್ಯಾಯಾಲಯ ಸಭಾಬಾಡಿಲಿ ನಡೆದು. ವಿರಾಜಪೇಟೆನ ಜಿಲ್ಲಾ ನ್ಯಾಯಾಧೀಶರಾದ ಎಸ್ಆರ್ ದಿಂಡಲ್ಕೊಪ್ಪ ಅವು ಮಾತಾಡಿ, ಸರ್ಕಾರ ಕಾರ್ಮಿಕರಿಗೆ ಸೌಲಭ್ಯನ ಕಲ್ಪಿಸಿದ್ದು ಅದನ್ನು ಬಳಸಿಕೊಳ್ಳುವ ಹಂಗೆ ಸಲಹೆ ಮಾಡಿದೊ. ಕಾರ್ಮಿಕರು ಗುರುತಿನ ಚೀಟಿ ಮಾಡ್ಕಣಕ್ಕೆ ಕೋವಿಡ್ ನಿಯಮನ ಕಟ್ಟುನಿಟ್ಟಾಗಿ ಪಾಲಿಸುವಂಗೆ ನ್ಯಾಯಾಧೀಶರು ತಿಳಿಸಿದೊ. ಈ ಕಾರ್ಬಾರ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ವಿ ಕೋನಪ್ಪ, ಅಪರ ಸಿವಿಲ್ ನ್ಯಾಯಾಧೀಶರು, ಮುಖ್ಯಪಟ್ಟವು ಹಾಜರಿದ್ದೋ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಏನೇಕಲ್ ಗ್ರಾಮದ ಅರೆಭಾಷೆ ಬಾಂಧವರ ಕಡೆಯಿಂದ ಅರೆಭಾಷೆ ಸಂಸ್ಕೃತಿ ಸೆಪ್ಟೆಂಬರ್ 11-13 ಮುಟ್ಟ ಏನೇಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಭಾವಾಡಿಲಿ ನಡೆದಿದೆ. ಸೆಪ್ಟೆಂಬರ್ 11 ಹೊತ್ತಾರೆ 10 ಗಂಟೆಗೆ ಉದ್ಘಾಟನಾ ಜಂಬರ ನಡೆದಿದೆ. ಮುಖ್ಯ ನೆಂಟರುಗಳಾಗಿ ಮಾಗನಿಗೌಡರು, ಉದಯಕುಮಾರ್ ಬಾನಡ್ಕ, ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಸೆಪ್ಟೆಂಬರ್ 13 ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಯೇ ಆಕೇರಿ ಜಂಬರ ನಡೆದಿದೆ. ಬುಧವಾರ ಹೊತ್ತಾರೆ 8:30 ಆಕೇರಿಯಾದಂಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 56.22 ಮಿಲಿಮೀಟರ್ ಮಳೆ ಸುರಿದುಟು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 68.62 ಮಿಲಿಮೀಟರ್ ಮಳೆ. ವಿರಾಜಪೇಟೆ ತಾಲೂಕಲ್ಲಿ 51.98 ಮಿಲಿಮೀಟರ್. ಸೋಮವಾರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 48.06 ಮಿಲಿಮೀಟರ್ ಮಳೆ ಆಗುಟು. ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಲ್ಲಲ್ಲಿ ಓಡಾಡ್ತಿದ್ದ ಹಸು ಕರುಗಳು ನಗರಸಭೆ ಕಡೆಯಿಂದ ತಾರೀಖು 13 ಹಿಡಿದು ದೊಡ್ಡಿಗೆ ಕಳುಹಿಸಲಾದೆ. ಸಂಬಂಧಪಟ್ಟ ಮಾಲೀಕರು ದನಕರುಗಳ ಬೀದಿಗೆ ಬರದಂಗೆ ನೋಡ್ಕನಕ್ಕೆ, ಇಲ್ಲರೆ ನಗರಸಭೆ ಕಡೆಯಿಂದ ವಹಿಸಲಾದ ಕ್ರಮಕ್ಕೆ ಮಾಲೀಕರೇ ಜವಾಬ್ದಾರಿತ ನಗರಸಭೆ ಪೌರಾಯುಕ್ತ ರಾಮದಾಸ್ ಅವು ಮನವಿನ ಮಾಡ್ಯಳು. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಅವು ತಾರೀಖು 9 ನಾಳೆ ಜಿಲ್ಲೆಗೆ ಬಂದವೆ. ಮಂತ್ರಿಗ ನಾಳೆ ಹೊತ್ತಾರೆ 10:30 ಗಂಟೆಗೆ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾವಾಡಿಯಲ್ಲಿ ಜಿಲ್ಲೆನ COVID-19 ನಿರ್ವಹಣೆ ಅಂಗೆ ನೆರೆಹಾವಳಿ ಪರಿಹಾರ ಕಾರ್ಬಾರ ಕುರಿತು ಪರಿಶೀಲನಾ ಸಭೆ ನಡೆಸುವೆ. ಮತ್ತೆ ಮಧ್ಯಾಹ್ನ 12:30 ಗಂಟೆಗೆ ಅಮೃತ ಗ್ರಾಮ ಗ್ರಾಮೀಣ ವಸತಿ ಯೋಜನೆ ಮತ್ತು ಅಮೃತ ಗ್ರಾಮ ಯೋಜನೆ ಕುರಿತು ಅಭಿವೃದ್ಧಿ ಪರಿಶೀಲನಾ ಸಭೆ ನಡೆಸುವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಡಾ ಬಿ ಉದಯಕುಮಾರ್ ಶೆಟ್ಟಿ ಅವು ತಿಳಿಸಿಯಳು. ಈ ಹಿಂದೆ ಹೇಳ್ದಂಗೆ ಮಡಿಕೇರಿ ತಾಲೂಕಿನ ಸೇರಿದ ಜನ ಎಷ್ಟೇ ಬಾರಿ ಮಾಹಿತಿನ ಕೊಟ್ಟರೂ ಕೆಲವು ಜನ ಪಡಿತರ ಚೀಟಿನ ಇಕೆವೈಸಿ ಮಾಡ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲೇ. ಪಡಿತರ ಚೀಟಿದಾರರು ಇಕೆವೈಸಿ ಮಾಡಿಕೆ ಬಾಕಿ ಇರುವ ಸದಸ್ಯರು ತಾರೀಖು 10/9/2021 ಒಳಗೆ ಪೂರ್ಣ ಮಾಡೋಕು, ಇಲ್ಲರೆ ಮುಂದೆ ಬಾವ ದಿನಗಳಲ್ಲಿ ಪಡಿತರ ಸ್ಥಗಿತ ಆಗುವ ಸಾಧ್ಯತೆ ಇರದರಿಂದ ಈ ತಿಂಗ ತಾರೀಖು 10 ಮುಟ್ಟ ಮಾಡ್ಕೊಳಕ್ಕಿಂತ ಸೂಚನೆ ಕೊಟ್ಟಳು. ಕೊಡಗು ಜಿಲ್ಲೆಯಲ್ಲಿ ಮಹಾಮಾರಿ ಅಂಟು ಕಾಯಿಲೆ 32 ಪ್ರಕರಣ ಇಂದು ಬೆಳಕಿಗೆ ಬಂದುಟು. ಮಡಿಕೇರಿ ತಾಲೂಕಲ್ಲಿ 14, ಹಂಗೆ ಸೋಮರಪೇಟೆ ತಾಲೂಕಲ್ಲಿ 8 ಪ್ರಕರಣ, ವಿರಾಜಪೇಟೆ ತಾಲೂಕಲ್ಲಿ 10 ಪ್ರಕರಣಗ ಗೊತ್ತಾಗುಟು. ಒಟ್ಟಾರೆ ಇಲ್ಲಿ ಮುಟ್ಟ 34,054 ಪ್ರಕರಣ ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 47 ಜನ ಆಸ್ಪತ್ರೆಯಿಂದ ಹುಷಾರಾಗಿ ಮನೆಗೆ ಹೋಗಳು. ಒಟ್ಟು ಗುಣ ಆದವು 33,156. ಸಕ್ರಿಯ ಪ್ರಕರಣಗ 482 ಆಗುಟು. ಕಳೆದ 24 ಗಂಟೆಗಳ ಸಮಯದಲ್ಲಿ ಸಾವು ಆತ್ಲೆ. ಒಟ್ಟು ಸತ್ತು ಹೋದ ಪ್ರಕರಣ 416. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 70. ಪಾಸಿಟಿವಿಟಿ ದರ 0.7% ಆಗುಟ್ಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ತಿಳಿಸಿಯಳು. ಜಿಲ್ಲೆನ ಹತ್ತರಳದ ಕೇರಳ ರಾಜ್ಯದಲ್ಲಿ ನಿಫಾ ವೈರಸ್ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆಗ, ಹೋಟೆಲ್, ಆಸ್ಪತ್ರೆ, ನರ್ಸಿಂಗ್ ಹೋಂ, ಕಾರ್ಖಾನೆ ಮತ್ತು ಸಂಸ್ಥೆಗಳ ಆಡಳಿತ ವರ್ಗ, ಮಾಲೀಕರು ಕೂಡ ಕೇರಳದ ಬಾವ ವಿದ್ಯಾರ್ಥಿಗ, ಉದ್ಯೋಗಿಗಳಿಗೆ ಕೂಡ ಅಕ್ಟೋಬರ್ ಕೊನೆಗೆ ಮುಟ್ಟ ತಮ್ಮ ಪ್ರಯಾಣನ ಮುಂದೂಡಿಕೆ ತಿಳಿಸಿಯಳು. ನಿಫಾ ವೈರಸ್ ಹತ್ತಿರದ ಕೇರಳ ರಾಜ್ಯದಲ್ಲಿ ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ ಸೋಂಕಿತರು ಪತ್ತೆ ಆತ್ಲೆ. ಜಿಲ್ಲೆಯಲ್ಲಿ ಜನ ಭಯಪಡುವ ಅವಶ್ಯ ಇಲ್ಲೇ. ಹಂಗೆ ಎಚ್ಚರ ವಹಿಸೋಕೂತ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಅವು ತಿಳಿಸಿದರು. ಪ್ಯಾಟೆನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವು, ನಿಫಾ ಸೋಂಕು ಬಂದರೆ ಜ್ವರ, ತಲೆನೋವು, ವಾಂತಿ, ತಲೆ ಸುತ್ತುದು, ಪ್ರಜ್ಞೆ ತಪ್ಪುದು ಆದೆ. ಈ ಲಕ್ಷಣಗ ಕಂಡು ಬಂದರೆ ಸೋಂಕು ಪತ್ತೆ ಆದ ಹಂಗೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಚಿಕಿತ್ಸೆ ಪಡ್ಕೊಳಕೂತ ಅವು ಹೇಳ್ದು. ಸೋಂಕು ಲಕ್ಷಣ ಕಂಡು ಬಂದರೆ ಗಂಟ್ಲು ಪರೀಕ್ಷೆ ನಡೆಸುವೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಬೇರೆ ಬೆಡ್ ವ್ಯವಸ್ಥೆ ಕೂಡ ಮಾಡಲಾವುಟು. ಕೇರಳ ಕೊಡಗು ಗಡಿಲಿ ಮುನ್ನೆಚ್ಚರಿಕೆ ವಹಿಸಲಾವುಟುತ್ತ ಅವು ಹೇಳ್ದು. ಇಲ್ಲಿಗೆ ಸುದ್ದಿಜೊಂಪೆ ಮುಕ್ತ. ಸುದ್ದಿಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೇಳುವರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ.

ಕೊಡಗು ಹೆಗ್ಗಡೆ ಸಮಾಜತ್ರ ಆದನೆಲ್ಲ ಬಿಟ್ಟಂಗಲ್ಲ ಹೆಗ್ಗಡೆ ಸಮಾಜತ್ ಹಿಕ್ಕಾಯ್ತು ಕೈಲ್ಪೋದು ನಮ್ಮ ಕೈಚತ್ ನೇಂಗಿನೊಗ ತೋಕ ಕತ್ತಿಕ್ ಪದ್ಧತಿ ಪೋಲೆ ಪೂಜೆ ಮಾಡಚಿ ಸಮಾಜತ್ರ ಅಧ್ಯಕ್ಷ ಪಡಿಞಾರಂಡ ಅಯ್ಯಪ್ಪ ಅವು ಅವೋ ಕಾವೇರಿ ಈಶ್ವರ ಇಗ್ಗು ತಪ್ಪ ಜನಾಂಗತ್ರ ಅರುವದು ಒಕ್ಕಡ ಗುರು ಕಾರಣ ನಾಡ್ರ ಎಲ್ಲ ದೇವಾನು ದೇವತೆಯಡ ಆಶೀರ್ವಾದ ಜನಾಂಗತ್ರ ಮೇಲೆ ಇರಡು ಅನ್ನನೇ ಜಿಲ್ಲೆಲು ಕೋವಿಡ್ ಕಾಯಲ ಮಾಂಜಿತು ಜನಕ್ಕೆ ಸುಖ ಶಾಂತಿ ಕಿಟ್ಟಡು ಎಂದು ನಲ್ಲ ಮೆರ ನಾಲ್ಮುಳಿ ತಕ್ಕು ಪರಂದತ್ ಸಮಾಜತ್ರ ಪದಾಧಿಕಾರಿಯ ಹಾಜರಿಂತು.